ಜಯದು ಜಾಸ್ತಿ 20 ಕ್ವಿಂಟಲ್ ನಾನು ತೆಗೆದೇನೆ, 20 ಕ್ವಿಂಟಲ್ ನಾನು ಮಾಡಿದ್ದೇನೆ, 28 ಕ್ವಿಂಟಲ್ ನಾನು ಮಾಡಿದ್ದೇನೆ. ಓಹೋ, ಹೌದು. ಆದರೆ ಅದಕ್ಕೆ ರೇಟ್ ಇಲ್ಲ? ರೇಟ್ ಇಲ್ಲ ಸರ್. ರೇಟ್ ಇಲ್ಲ. ಹೌದು. ಈ ಕಜ್ಜಜಯ ಅನ್ನುವಂಥದ್ದು ತಳಿ ಲೋಕಲ್ ತಳಿಯ ಹೇಗೆ? ಅಲ್ಲ, ಆ್ಯಕ್ಚುಲಿ ಅದು ಕೇರಳ, ಕೇರಳದ ವೆರೈಟಿ ಅದು. ನಾವು ಇಲ್ಲಿ ಅದು ಸ್ವಲ್ಪ ಕಜ್ಜೆ ಅಂತಂದರೆ ಕಜ್ಜಜಯ ಅಂತ ಮಾಡಿದ್ವಿ. ಅಂದರೆ ಆ ಟೈಮಲ್ಲಿ ಬಿಳಿ ಜಯ ಇತ್ತಲ್ಲ, ಅಷ್ಟೇ ಇದು ಕೂಡ ಒಂದು ಇದು ರುಚಿ ಇದೆ ಊಟಕ್ಕೆ. ಅದಕ್ಕಾಗಿ ಇವರು ಕಜೆ ಅಂತ ಹೇಳಿದ್ರು. ಆಕ್ಚುಲಿ ಕಜೆಜೆ ಅಲ್ಲ, ಅದೇ ಸುವರ್ಣ ಏನೋ ಹೇಳ್ತಾ ಇದ್ದಾರೆ. ಕೇರಳದ ಪಿಲಿಗೋಡ್ನ ಹೋಗಿ 4-5 ವೆರೈಟಿ ಎಲ್ಲ ತಂದು ಎಲ್ಲ ಸಾಗುವಳಿ ಮಾಡಿದ್ದೀನಿ. ಆದರೆ ಏನು ಮಾಡೋದು, ಇಲ್ಲಿ ಮಳೆ ಬಂದಾಗ ಒಳ್ಳೆ ಇಲ್ಲಿ ಬರ್ತದೆ, ಅದು ಬೀಳ್ತದೆ, ಅದು ಕೊಯ್ಲಿಕ್ಕೆ ಭಾಳ ಕಷ್ಟ ಉಂಟು. ಅದಕ್ಕೆ ಬಿಟ್ಟು ಬೇರೆ. ಈಗ ನಾನಂದರೆ ಎಲ್ಲ ಕಡೆಗೆ ಹೋಗ್ತೇನೆ ನಾನು, ಅಲ್ಲಿ ಎಂಥದ್ದೆಲ್ಲ ಒಳ್ಳೊಳ್ಳೆ ವೆರೈಟಿ ಉಂಟು, ಅದರದ್ದು 1 ಕಿಲೋ ಬೀಜ ತಂದು ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲ ಅದೊಂದು ಹುಚ್ಚು ನನಗೆ. ಹೌದು, ಮಾಡ್ತಾ ಇದ್ದೀನಿ. ಆದರೆ ಅದರಲ್ಲಿ SSC ಇಲ್ಲ. ಈಗೊಂದು ಮಲೆನಾಡು ಗಿಡ್ಡ ಮಾಡಿದ್ರೆ ಇಟ್ಸ್ ಓಕೆ, ಆದ್ರೆ ಈಗ ಪಾಯ ಆಗಿದೆ, ಅದು ಬೀಳ್ತದೆ ಅಂತ ಗೊತ್ತಿಲ್ಲ. ಅದು ಮಲೆನಾಡು ಅಂದ ಆ ಟೈಪ್ ಇದು ಮಲೆನಾಡು. ಹೌದು, ಅದು ಬೀಳ್ತದೆ ಅಂತ ಗೊತ್ತಿಲ್ಲ. ಇವತ್ತು ಲಾಸ್ಟ್ ನೀರು ಹಾಕಿದ್ದೀನಿ, ಇನ್ನು ನೀರು ಹಾಕ್ಲಿಕ್ಕಿಲ್ಲ. ಇನ್ನು ಹೇಗೆ ಅಂತ ನೋಡ್ಬೇಕು. ನೋಡ್ಬೇಕು. ಹೌದು. ಈಗ ಇದಕ್ಕೆ ಬೆಳ್ತಿಗೆ ಅಕ್ಕಿಗೆ ಮತ್ತು ಕುಚ್ಚಲಕ್ಕಿಗೆ ಇರುವಂತಹ ವೆರೈಟಿಗಳು ಬೇರೆ ಬೇರೆಯಾ? ಹೌದು, ಬೇರೆ ಬೇರೆ. ಯಾವ್ಯಾವ್ದು ವೆರೈಟಿ? ಈಗ ನಮ್ಮ ಕಜಜೆ ಅದು ಬೆಳ್ತಿಗೆ ಬರುದಿಲ್ಲ, ಜಯ ಆದರೂ ಬರ್ತದೆ. ಆದ್ರೆ ಮಿಲ್ನವರು ಇಲ್ಲಿ 50% ಕೊರೋದು. ಆದರೆ ನಮ್ಮ ಮಲೆನಾಡಿನಲ್ಲಿ ಒಂದು 70-80% ವರೆಗೂ ಕೊಟ್ಟಿದ್ದಾರೆ ಜಯಕ್ಕೆ. ಇಲ್ಲಿ ಕೊಡಿ, ಇಲ್ಲಿ ಮಿಲ್ ಅಂತ, ಅದಕ್ಕೆ ರಬ್ಬರ್ ಸೆಲ್ ಮಿಲ್ ಬೇಕು. ಇಲ್ಲಿ ರಬ್ಬರ್ ಸೆಲ್ ಮಿಲ್ ಇಲ್ಲ, ಬೆಳ್ತಂಗಡಿಗೆ ಹೋಗಿ. ರಬ್ಬರ್ ಸೆಲ್ ಮಿಲ್ ಅಂದರೆ ಅದು ಇಲ್ಲಿದೆ ಅಂಥದ್ದು, ಅದು ಕುಚ್ಚಲಕ್ಕಿ ಮಾಡುವಂಥದ್ದು ಸೆಲ್ ಇರೋದು. ಅವರು ಹಲ್ಲರ್ನಲ್ಲಿ ಒಂದು ಇದು ಬರ್ತದೆ ಮಿಷಿನ್, ಅಲ್ಲಿ ಅದು ರಬ್ಬರ್ ಸೆಲ್ ಇದ್ದರೆ ಅದು ಪುಲ್ಕ ಅಂತ ಹೇಳಿ ಅದರ ಚಿಲ್ಕೆಯಲ್ಲಿ ಬರ್ತದೆ, ಇದರಲ್ಲಿ ಬರೋದಿಲ್ಲ, ಇದರಲ್ಲಿ ಅರ್ಧ ಕಟ್ಟಾಗ್ತದೆ. ಅದು ಬೆಳ್ತಂಗಡಿಗೆ ಹೋಗಬೇಕು. ಅದಕ್ಕೆ ನಾನು ಬಾಸ್ಮತಿ ಕೂಡ ಎಲ್ಲ ಮಾಡಿದ್ದೆ. ನಾನು ಬಾಸ್ಮತಿ ಕೂಡ ಮಾಡಿದ್ದೇನೆ. ಬಾಸ್ಮತಿಗೂ ಈ ಚಾಕಿಗೂ ಏನು ವ್ಯತ್ಯಾಸ ಕಾಣ್ತದೆ ಸರ್? ಅದು ಬಾಸ್ಮತಿ ಸಪೂರ ಬರ್ತದೆ, ಅದಕ್ಕೆ ಇಲ್ಲದೆಲ್ಲ ಅದು ರೋಗ ಎಲ್ಲ ಬರ್ತದೆ, ಸ್ಪ್ರೇ ಮಾಡ್ತಾ ಇರಬೇಕು. ಅದು ನಮ್ಮಂಥವರಿಗೆ ಆಗುವಂಥದ್ದಲ್ಲ, ಅದಕ್ಕೆ ಬಿಟ್ಟುಬಿಟ್ಟೆ. ಈಗ ನೀವು ಮಾಡ್ತಾ ಇರುವಂತಹ ಕಜಜಯದ ಬಗ್ಗೆ ಹೇಳುವುದಿದ್ರೆ, ಇದು ಸುಮಾರು ಎಷ್ಟು ದಿವಸ ಬೇಕಾಗ್ತದೆ? ಇದು ಇದು ಮಳೆಗಾಲದಲ್ಲಿ ಸ್ವಲ್ಪ ಒಂದು 10 ದಿವಸ ಜಾಸ್ತಿ ಆಗ್ತದೆ. ಈ ಕೊಳಕ್ಕೆ ಬೇಸಿಗೆಯಲ್ಲಿ 120 ದಿವಸ ಕೊಯ್ಲಿಗೆ ಬರ್ತದೆ. ಕೊಯ್ಲಿಗೆ ಬರ್ತದೆ ಬರ್ತದೆ. ಅಂದರೆ ನನ್ನ ಹತ್ರ ಮಿಷಿನ್, ನಾಟಿ ಮಾಡುವಂಥ ಮಿಷಿನ್ ಕೂಡ ಇದೆ. ನೀವು ಎಲ್ಲವನ್ನು ಕೂಡ ಮಿಷಿನ್ ಮೂಲಕವೇ ಮಾಡ್ತೀವಿ? ಹೌದು ಹೌದು. ಈಗ ಗದ್ದೆಯನ್ನು ಉಳುವುದು, ಉಳು ನಾನೇ ನೆಡುವುದು, ನಾಡುವುದು ಮತ್ತೆ ಕೊಯ್ಲು. ಎಲ್ಲ ಕೊಯ್ಲು ಮಾತ್ರ, ಕೊಯ್ಲು ಮಾತ್ರ ಮಿಷಿನ್, ದೊಡ್ಡ ಮಿಷಿನ್ ಬರ್ತದೆ ಚಿಕ್ಕಮಗಳೂರಿಂದ, ಅವರಿಂದ ಕೊಯ್ಸ್ತೇನೆ. ಮತ್ತೆ ಎಲ್ಲ ನಾನೇ ಮಾಡುದು, ನೀವೇ ಮಾಡಿ. ಲೇಬರ್ಸ್ ಎಲ್ಲ ಡಿಪೆಂಡ್ ಆಗಿ ಇರುವುದಿಲ್ಲ. ಜಾಸ್ತಿ ಹೊರಲಿಕ್ಕಿದ್ರೆ ನಾನು ತರ್ತೇನೆ, ನಂದ್ರೆ 1/2 ಕಿಲೋಮೀಟರ್ ದೂರ ಇದೆ ನಮ್ಮನೆ ಗದ್ದೆಗೆ. ಹೌದು. ಈಗ ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಹೇಗೆ? ಗೊಬ್ಬರಕ್ಕೆ ನಾನು ತರಕಾರಿಗೆ ಒಂದು ಗೀರ್ ದನವನ್ನು ಹಾಕಿ ಸಾಕಿದ್ದೇನೆ ಗೊಬ್ಬರಕ್ಕೆ. ಅದನ್ನು ನಾನು ಇದನ್ನು ಜೀವಾಮೃತ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿ ಎಲ್ಲ ಹಾಕ್ತಾ ಇದ್ದೇನೆ. ಮತ್ತೆ ಇದಕ್ಕೆ ಕೊಡ ಹಾಕ್ತೇನೆ ಜೀವಾಮೃತ, ಆದರೆ ಅಷ್ಟೊಂದು ಬರೋದಿಲ್ಲ. ಅದಕ್ಕೆ ನಾನು ಫರ್ಟಿಲೈಸರ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಫರ್ಟಿಲೈಸರ್ ಹಾಕ್ತೀರಿ? ಹೌದು. ಅಂದರೆ ಭತ್ತಕ್ಕೆ ಫರ್ಟಿಲೈಸರ್ ಇಲ್ಲದಿದ್ದರೆ ಬರೋದಿಲ್ಲ ಸರ್? ಬರೋದಿಲ್ಲ, ಬರೋದಿಲ್ಲ. ಮುಂಚಿದಕ್ಕೆಲ್ಲ ಕಾಯಿಮೆಗೆಲ್ಲ ಸ್ವಲ್ಪ ನಾವು ಹಾಕಿದ್ರೆ ಅದು ಗ್ರೋತ್ ಬರ್ತಿದ್ದು, ಇದು ಬರೋದಿಲ್ಲ. ಬರೋದಿಲ್ಲ, ಇದಕ್ಕೆ ಬೇಕೆ ಬೇಕೆ. ಹೌದು. ಅಂದರೆ ಫರ್ಟಿಲೈಸರ್ ಕೊಡುವಾಗ ಇದಕ್ಕೆ ಹುಳದ ಉಪದ್ರವ ಕೂಡ ಜಾಸ್ತಿ ಉಂಟು? ಜಾಸ್ತಿ ಉಂಟು, ಎಲ್ಲ ಬರ್ತದೆ. ಏನು ವ್ಯವಸ್ಥೆ ಮಾಡ್ತೀರಿ? ನಾನು ಸ್ವಲ್ಪ ಸ್ಪ್ರೇ ಮಾಡ್ತೇನೆ, ಪೆರಡನ್ ಎಲ್ಲ ಹಾಕ್ಲಿಕ್ಕೆ ಹೋಗುದಿಲ್ಲ, ಸ್ಪ್ರೇ ಮಾಡ್ತೇನೆ ಅಷ್ಟೇ. ಒಂದೇ ಸಲ ಸ್ಪ್ರೇ, ಒಂದ್ಸಲ ಅದು ನಾಟಿ ಮಾಡಿ 1 ತಿಂಗಳಿಗೆ ಒಂದು ಸ್ಪ್ರೇ ಕೊಡ್ತೇನೆ ಅಷ್ಟೇ, ಮತ್ತೇನು ಮಾಡುದಿಲ್ಲ. ಮಾಡುದಿಲ್ಲ. ಈಗ ಇದರಲ್ಲಿ ಇಳುವರಿ ಸುಮಾರು ಅದೇ ಬರ್ತದೆ ಅದು, ಆದರೆ ಭತ್ತದ ಕೃಷಿ ಅಂತೂ ಲಾಸ್. ಅವ್ರಿಗೆ ಎಷ್ಟೇ ಹೇಳಿ 100 ರೂಪಾಯಿ ಪರ್ ಕೆ ಜಿ ಅಕ್ಕಿಗಾದರೆ ನಮಗೆ ಲಾಭ ಉಂಟು. 100 ರೂಪಾಯಿ ಆಗಬೇಕು ಪರ್ ಕೆ ಜಿ, ಆವಾಗ ಲಾಭ. ಇಲ್ಲದ್ರೆ ಏನು ಲಾಭ ಇಲ್ಲ ಸರ್. ಇಲ್ಲ ಇದ್ರೆ ಲಾಭ ಇಲ್ಲ. ಲಾಭ ಈ ಭತ್ತದ ಕೃಷಿಯನ್ನ ಮೊದಲು 3 ಮಾಡ್ತಾ ಇದ್ರಿ? ಹೌದು. ಈಗ ಎರಡೇ ಮಾಡ್ತಾ ಇದ್ದೀವಿ. ಉಳಿದ ಒಂದು ಬೆಳೆಯ ಟೈಮಲ್ಲಿ ಏನ್ ಮಾಡ್ತೀವಿ? ಒಮ್ಮೆ ಎಣ್ಣೆಲಿನಲ್ಲಿ ಕೊಯ್ದು ಆಮೇಲೆ ನಾವು ಉದ್ದು ಹಾಕ್ತೇವೆ. ಮತ್ತೆ ಇಲ್ಲದ್ರೆ ಉದ್ದು ಆದ್ರೆ ನಮಗೆ ಕೊಯ್ಲಿಕ್ಕೆ ಆಗ್ತದೆ, ಆದ್ರೆ ಈಗ ಕೊಯ್ಲಿಕ್ಕೆ ಆಗುದಿಲ್ಲ. ಅದು ಅಂದ್ರೆ ನವಿಲದ್ದು ಕಾಟ ತುಂಬಾ ಇತ್ತು. ನಾನು ಕೆಲವು ವರ್ಷ ಏನ್ ಮಾಡಿದೆ, 9:30 ಗಂಟೆವರೆಗೆ ನಾನು ಬಿತ್ತು ಅಲ್ಲಿ ಕುತ್ಕೊಳ್ಳೋದು, ಸಂಜೆ 3 ಗಂಟೆ ಪುನಃ ಬಂದು ಕುತ್ಕೊಳ್ಳೋದು ಅಲ್ಲಿ ಕಾಯುವುದು ಅನ್ನೋದು ಬರದ ಹಾಗೆ ಯಾವ್ದು ನವಿಲು. ಇಲ್ಲದ್ರೆ ಅದು ಮಧ್ಯಾಹ್ನದ ಹೊತ್ತು ಬರೋದಿಲ್ಲ, ಅದು ತುಂಬ ಉಪದ್ರವ. ಮತ್ತೆ ಇದು ಸಹ ಬೇಡ ಅಂತೇಳಿ ಈ ಸಲ ಬಿಟ್ಟಿದ್ದೆ ನಾನು, ಇಷ್ಟು ವರ್ಷ ಕಂಟಿನ್ಯೂಸ್ ಮಾಡ್ತಾ ಇದ್ದೆ. ನವಿಲು ಯಾವುದಕ್ಕೆಲ್ಲ ಉಪದ್ರ ಕೊಡ್ತದೆ? ಭತ್ತಕ್ಕೆ ಕೊಡ್ತದೆ, ಎಲ್ಲದಕ್ಕೆ ಅದು ಉಪದ್ರ. ಏನು ಈಗ ಮುಂಚೆ ಬಸಳೆ ತಿಂತಿಲ್ಲ, ಈಗ ಬಸಳೆನ ಕೂಡ ತಿನ್ನಲಿಕ್ಕೆ ಶುರು ಮಾಡಿದೆ ಅದು. ಈಗ ನಾನು ಸರ್ಕಾರ ಇಷ್ಟು ಜಾಗದಲ್ಲಿ ಮಾಡಿದ್ದೇನೆ, ಸುತ್ತ ಇದಕ್ಕೆಲ್ಲ ಬಲೆ ಎಲ್ಲ ಹಾಕಿ ಮಾಡ್ತಾ ಇದೆ. ಬಲೆ ಹಾಕಿದ್ರೆ ಆದರೂ ಬರ್ತದೆ, ಮೇಲಿಂದ ಬರ್ತದೆ ಒಮ್ಮೊಮ್ಮೆ. ಮತ್ತೆ ಇದು ಕಣೆಪಂಜಿ ಕಣೆ ಹಂದಿ ಅಂತ ಹೇಳ್ತಾರೆ, ಅದು ಕೂಡ ಉಪದ್ರ ಕೊಡ್ತದೆ. ಅದು ಬಂದ್ರೆ ದೊಡ್ಡ ನಮ್ಮ ಸೊರೆಯ ಕಾಯಿ ಕೆಂಬಳ ಕಾಯಿ ಮಾಡಿದ್ರೆ ಅರ್ಧ ತಿಂದು ಅರ್ಧ ಹೋಗ್ತದೆ, ಅದು ಬಿಸಾಡ್ಲೇಬೇಕು. ಇಂಥದ್ದೆಲ್ಲ ಉಪದ್ರ. ಈಗ ಸ್ವಲ್ಪ ಕಾಡು ಪ್ರಾಣಿಗಳ ಉಪದ್ರ ಜಾಸ್ತಿ ಜಾಸ್ತಿ. ಹೌದು. ಈಗ ಇದರ ಜೊತೆಗೆ ನೀವು ಭತ್ತದ ಜೊತೆಗೆ ಬೇರೆ ಅಡಿಕೆ ಬಾಳೆ ಕೂಡ ತೆಂಗನ್ನು ಮಾಡ್ತಾ ಇದ್ದೀರಿ, ಅದನ್ನು ಬೇರೆಯಾಗಿ ಮಾಡ್ತಾ ಇದ್ದೀರಾ? ಬೇರೆ ಬೇರೆ ಬೇರೆ ಮಾಡ್ತೀನಿ. ಅಂದ್ರೆ ಫಸ್ಟ್ಗೆ ನಾನು ಈ ಕಟ್ಟಪಣಿಯಲ್ಲಿ ತೆಂಗಿನ ಮರ ಕಟ್ಟುವಂಥ ಅದನ್ನೆಲ್ಲ ನಾನು ಮಾಡಿದ್ದೇನೆ, ನನ್ನ ಊರಿನಲ್ಲಿ ನಾನು ಒಬ್ಬನೇ ಮಾಡಿದ್ದು. ಅದನ್ನು ಮಾಡಿ ಆ ನಂತರ ಸ್ವಲ್ಪ ಒಂದು 10 ವರ್ಷದ ನಂತರ ಅದರಲ್ಲಿ ಅಡಿಕೆ ಸಸಿ ಇಟ್ಟೆ, ಅದೊಂದು ಅದಕ್ಕೆ ಸೇಫ್ಟಿ ಆಗ್ತದೆ ಅಂತೇಳಿ ಇಟ್ಟದ್ದು. ಅಡಿಕೆ ಸಸಿ ಯಾವುದು? ಅದು ನಾನು ಇದು

ಮತ್ತೆ ಹರಿವೆ ಸೊಪ್ಪು, ಬೆಂಡೆ, ಬೆಂಡೆ ಆಕ್ಚುಲಿ ಬೆಂಡೆ ಜಾಸ್ತಿ ಮಾಡ್ತಾ ಇದ್ದೇನೆ. ಬೆಂಡೆ ಜಾಸ್ತಿ ಮಾಡ್ತಾ ಇದ್ದೆ. ಇದನ್ನೆಲ್ಲ ಮಾರ್ತೀರಾ? ಇಲ್ಲ ಸರ್, ಮುಂಚೆ ಎಲ್ಲ ಮಾರ್ಲಿಕ್ಕೆ ಕೊಂಡೋಗಿದ್ದೆ. ನನ್ನ ಹತ್ರ ಅವನು 5 ರೂಪಾಯಿ ತೆಗೆದುಕೊಂಡು ಅವನು 15 ರೂಪಾಯಲ್ಲಿ ಮಾರ್ತಾ ಇದ್ದ ಅವನು. ಆಮೇಲೆ ನನ್ನ ಕೇಳಿದ್ಗೆ ಅವು ಜವಾನ್ ಜಾ ಅಂತ ಹೇಳ್ದೆ. ಬೇಡ, ನನಗೆ ಎಷ್ಟು ಬೇಕು, ನನ್ನ ಅಣ್ಣನೆಲ್ಲ ಮಂಗಳೂರಿನಲ್ಲಿದ್ದಾರೆ, ಇಲ್ಲಿ ತಂಗಿ ಇಲ್ಲಿ ಇದ್ದಾರೆ, ನನಗೆ ಎಷ್ಟು ಬೇಕಾಗ ಅಷ್ಟು ಮಾಡು, ಬಾಕಿದನ್ನು ಅವರಿಗೆ ಕೊಡೋದು. ಮತ್ತು ನೆರೆಕರವರಿಗೆ ಸ್ವಲ್ಪ ಕೊಡ್ತೇನೆ, ಕೇಳಿದವರಿಗೆಲ್ಲ, ಮಾಸ್ಟ್ರಿಗೆಲ್ಲ ಕೆಲವರು ಇದ್ದಾರೆ ಅಂಥವರಿಗೆಲ್ಲ ಕೊಡ್ತೇನೆ ಒಳ್ಳೆ ಜನ ಅಷ್ಟೇ. ಆದ್ದರಿಂದ ತರಕಾರಿಗಳೆಲ್ಲ ನಿಮಗೆ? ಹೌದು, ನಾನು ಇವನು ಟೊಮೆಟೊ ಕೂಡ ಮಾಡ್ತೇನೆ ಸರ್. ಟೊಮೆಟೊ ಮಾಡ್ತೇನೆ. ಒಳ್ಳೆ ಬೆಳೀತದ? ಹಾಂ, ಬೆಳೀತದೆ ಸರ್, ಆಗ್ತದೆ. ಟೊಮೆಟೊಗೊಂದು ಸ್ವಲ್ಪ ಇದು ಬರ್ತದೆ, ರೋಗ ಎಲ್ಲ ಬರ್ತದೆ, ಆದರೆ ನಮ್ಗೆ ತೊಂದರೆ ಇಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೇವೆ. ರೋಗಕ್ಕೆ ಏನು ಮಾಡ್ತೀರಿ? ರೋಗಕ್ಕೆ ಅದಕ್ಕೆ ನೀವು ಮಾಡ್ಲಿಕ್ಕೆ ಹೋಗುದಿಲ್ಲ, ಬಂದಷ್ಟು ಬರಲಿ ಅಂತ ಅದಕ್ಕೆ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾವುದಕ್ಕೂ ಕೂಡ ಇಲ್ಲ, ಇಲ್ಲ, ತರಕಾರಿ ಏನು ಸ್ಪ್ರೇ ಇಲ್ಲ. ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಕೃಷಿ ಹೇಗೆ ಕಂಡಿದೆ? ನೀವೊಬ್ರು ವಿದೇಶದಲ್ಲಿ ಕೂಡ 10-12 ವರ್ಷ ಇದ್ದವರು, ಅಲ್ಲಿ ಈಗ ಅಲ್ಲಿಂದ ಕೆಲಸ ಮಾಡಿ ಎಲ್ಲ ಬಂದವರು, ಒಟ್ಟಾರೆಯಾಗಿ ನಮ್ಮ ನನಗೆ ಕೃಷಿಯಲ್ಲಿ ಸ್ವಲ್ಪ ಖುಷಿ ಉಂಟು ಅಷ್ಟೇ. ಕೃಷಿಯಲ್ಲಿ ಅಂದರೆ ನೋಡು, ಈಗ ಬಯಲು ಗದ್ದೆಲ್ಲ ನೋಡ್ಬೇಕು, ಎಲ್ಲ ಪಾಯ ಆಗಿದೆ, ತೆನೆ ಬರ್ತದೆ, ಅದೊಂದು ನೋಡೋ ಖುಷಿ. ಮತ್ತೆ ನಾನು ಜಾಸ್ತಿ ಮಾಡೋದು ನನ್ನ ಫಿಸಿಕಲ್ ಫಿಟ್ನೆಸ್ಗೆ, ಅಂದರೆ ದೇಹದ ಸುಖಕ್ಕಾಗಿ ಮಾಡೋದು ನಾನು. ಅಂದರೆ ಓಡಾಡಲಿಕ್ಕಾಗ ದಿವಸಕ್ಕೆ ಒಂದು 5 ಕಿಲೋಮೀಟರ್ ಓಡಾಡ್ತೇನೆ ಗದ್ದೆ ಅಂತ, ಅದೆಲ್ಲ ಒಂದು ಇದು ಸಿಗ್ತದೆ. ಮತ್ತೆ ಮತ್ತೆ ನಮ್ಮದೇ ನಮಗೆ ಸಿಗ್ತದೆ, ಅಂಗಡಿಯಲ್ಲಿ ತರಬೇಕಂಥದ್ದು ಏನಿಲ್ಲ, ಅಂಗಡಿಯಲ್ಲಿ ತರುವಂಥದ್ದು ಏನೂ ಇಲ್ಲ ನಮಗೆ. ಇದ್ದರೆ ಅದು ಸಂಬಾರ ದಿನಸುಗಳು ಅಷ್ಟೇ, ಮತ್ತೇನಿಲ್ಲ, ಸ್ಪೈಸಸ್ ಮತ್ತೆ ಎಲ್ಲ ನಾವೇ ನಮ್ಮ ಮನೇಲಿ ಮಾಡ್ತಾ ಇದ್ದೇನೆ. ಅದರಿಂದ ಒಂದು ಖುಷಿ ಉಂಟು. ಮತ್ತೆ ಇಲ್ಲಿ ಕೃಷಿ ಮೇಳಕ್ಕೆಲ್ಲ ಹೋಗುವಂಥ ಜೋಳ ಹುಚ್ಚು, ಮೊನ್ನೆ ತಾನೇ ಬೆಂಗಳೂರಿಗೆ ಹೋಗಿದ್ದೆ ಹೆಸರುಘಟ್ಟಕ್ಕೆ, ಅಲ್ಲಿ ಎಲ್ಲ ನೋಡಿ ಅಲ್ಲಿ ಏನಾದರೂ ಬೀಜ ಒಳ್ಳೆದಿದ್ದರೆ ತಂದು ಇಲ್ಲಿ ಮಾಡುದು, ಕೆಲವು ಆಗ್ತದೆ ಕೆಲವು ಆಗುದಿಲ್ಲ, ನಮ್ಮ ಇದಕ್ಕೆ ಮಂಗಳೂರಿನ ಇದಕ್ಕೆ ಪರಿಸರಕ್ಕೆ ಆಗುದಿಲ್ಲ ಅದು, ಅದೊಂದು ಹುಚ್ಚು ಅಷ್ಟೇ. ಆದರೂ ಕೂಡ ಪ್ರಯೋಗ ಮಾಡ್ತಾ ಇದ್ದೇನೆ ಅಷ್ಟೇ. ಒಳ್ಳೆಯದು ಪುರುಷೋತ್ತಮ ಕೋಟ್ಯಾನ್ ಅವರೇ. ಓಕೆ, ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಿಮ್ಮ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ, ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಭತ್ತದ ಕೃಷಿ ಅನುಭವದ ಕುರಿತು ಮಂಗಳೂರು ತಾಲೂಕಿನ ಕಟೀಲು ಪುರುಷೋತ್ತಮ ಕೋಟ್ಯಾನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ ಇದೀಗ ಕೇಳಿ ಹಸಿರು ಮೇವಿನ ಬೆಳೆಗಳ ಪ್ರಾಮುಖ್ಯತೆಯ ಕುರಿತು ಶ್ರೀನಿವಾಸ ಹುಲ್ಕೋಟಿ ಅವರೊಂದಿಗೆ ಸಂದರ್ಶನ. ಶ್ರೀನಿವಾಸ ಹುಲ್ಕೋಟಿ ಅವರ ನಮಸ್ಕಾರ. ನಮಸ್ಕಾರ ಸರ್. ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀವಿ ಸರ್? ಆ್ಯಕ್ಚುಲಿ ಈ ಸಸ್ಯಗಳೇ ಇಲ್ಲದಿದ್ದರೆ ಮನುಕುಲವನ್ನಾಗಲಿ ಅಥವಾ ಈ ಪ್ರಾಣಿ ಸಂಕುಲವನ್ನೂ ಆಗಲಿ ನಾವು ಕಲ್ಪಿಸ್ಕೊಳ್ಳೋದೇ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಬಹುಮುಖ್ಯವಾಗಿ ಅದರಲ್ಲಿ ಈ ಹುಲ್ಲುಗಳು ಈ ಹೈನುಗಾರಿಕೆಯಲ್ಲಿ ಭಾಳ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಹಸಿರು ಹುಲ್ಲು ಹಾಲು ಉತ್ಪಾದನೆಗೆ ಮುಖ್ಯವಾಗಿ ಬೇಕಾದಂಥ ವೈಟಮಿನ್ ಎ ಜಾಸ್ತಿ ಇರೋದು ಅಂತ ನಮಗೆ ಈ ಹಸಿರು ಹುಲ್ಲಿನಲ್ಲಿ. ಈ ವೈಟಮಿನ್ ಎಯಿಂದ ಲೋಳೆ ಪೊರೆಯ ಕ್ರಿಯೆ ಮತ್ತು ನಿರ್ವಹಣೆಯಲ್ಲಿ ಈ ಒಂದು ವೈಟಮಿನ್ ಎ ಪ್ರಮುಖ ಪಾತ್ರ ವಹಿಸುತ್ತೆ. ಇವನ್ನು ದೃಷ್ಟಿಕೋನದ ಮೇಲೆ ಕೂಡ ನೇರವಾದಂಥ ಒಂದು ಪರಿಣಾಮ ಬೀರುತ್ತೆ. ಸಂತಾನೋತ್ಪತ್ತಿಯಲ್ಲಿ ಇದರ ಪಾತ್ರ ತುಂಬ ಮುಖ್ಯ. ಗರ್ಭಧಾರಣೆಯಲ್ಲಾಗ್ಬೋದು, ಗರ್ಭಪಾತವನ್ನು ತಡೆಗಟ್ಟುವಲ್ಲಾಗ್ಬೋದು, ಅಥವಾ ಗರ್ಭ ನಿರ್ವಹಣೆಯಲ್ಲಾಗ್ಬೋದು, ಅಥವಾ ಕಡೆಯದಾಗಿ ಮಾಸ ಬೀಳೋವಾಗ ಸಹ ಈ ಒಂದು ವೈಟಮಿನ್ ಎ ಒಂದು ಪಾತ್ರ ಭಾಳ ಮುಖ್ಯವಾಗಿದೆ. ಅದಲ್ಲದೆ ಶ್ವಾಸಕೋಶಕ್ಕೂ ಕೂಡ ಇದರದ ಅವಶ್ಯಕತೆ ತುಂಬ ಇದೆ. ಅದಲ್ಲದೆ ಜೀರ್ಣಾಂಗದಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಗೂ ಕೂಡ ಪ್ರಮುಖವಾದಂಥ ಪಾತ್ರವನ್ನು ಈ ಒಂದು ವೈಟಮಿನ್ ಎ ವಹಿಸುತ್ತೆ. ಇದರ ಕೊರತೆಯಿಂದ ಅತಿಸಾರ ಭೇದಿ ಸಹ ನಾವು ಕಾಣಿಸ್ಕೊಂಡಿದ್ದನ್ನು ಕಂಡಿದ್ದೀವಿ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಕೊರತೆ ಕೂಡ ನಾವು ಕಾಣ್ತೇವೆ. ಮೂತ್ರನಾಳದಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲು ಕೂಡ ಇದರ ಕೊರತೆಯಿಂದ ಆಗುತ್ತೆ. ಹೀಗೆ ಅನೇಕ ಸಮಸ್ಯೆಗಳು ನಾವು ಈ ಒಂದು ವೈಟಮಿನ್ ಎ ಕೊರತೆಯಿಂದ ಕಂಡಿದ್ದೀವಿ. ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಅವಶ್ಯಕವಾದ ಅಂಶ ಅಂತ ಹೇಳಿದ್ರೆ ವೈಟಮಿನ್ ಎ. ಈವನ್ ಮಲಮೂತ್ರ ವಿಸರ್ಜನೆಯಲ್ಲೂ ಕೂಡ ನಾವು ಈ ಒಂದು ವೈಟಮಿನ್ ಎ ಪ್ರಮುಖ ಪಾತ್ರವನ್ನು ಕಂಡಿದ್ದೀವಿ. ಇದು ನಮಗೆ ಹಸಿರು ಹುಲ್ಲಿನಲ್ಲಿ ಯಥೇಚ್ಛವಾಗಿ ಸಿಗೋದ್ರಿಂದ ತುಂಬ ಕಡಿಮೆ ಖರ್ಚಿನಲ್ಲಿ ಸಿಗುವಂಥದ್ದು. ಇದರಲ್ಲಿ ಖನಿಜಗಳು, ಕಚ್ಚಾ ಪ್ರೋಟೀನ್ಗಳು ಮತ್ತು ಒಟ್ಟು ಜೀರ್ಣಕಾರಿ ಪೋಷಕಾಂಶಗಳು ಮತ್ತು ಕೆರಾಟಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಿಂದ ನಮಗೆ ಒಂದು ಹಸುವಿಗೆ ಬೇಕಾದಂಥ ಸಂಪೂರ್ಣ ಪೋಷಕಾಂಶಗಳು ನಮಗೆ ಈ ಹಸಿರು ಹುಲ್ಲಿನಲ್ಲಿ ದೊರೆಯುತ್ತೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾನ್ಸಂಟ್ರೇಟೆಡ್ ಫೀಡ್ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದೀವಿ. ಕಾನ್ಸಂಟ್ರೇಟೆಡ್ ಫೀಡ್ಗೆ ಜಾಸ್ತಿ ಖರ್ಚಾಗ್ತಾ ಇದೆ. ಆ ಖರ್ಚನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಸಿರು ಹುಲ್ಲನ್ನು ಅವಲಂಬಿಸ್ಬೇಕಾಗತ್ತೆ. ಈ ಪಶು ಸಂಪತ್ತಿನಿಂದ ಬರ್ತಿರುವಂಥ ಆದಾಯ ಬಹಳ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಸಾಕಷ್ಟು ಉತ್ತಮ ಮೇವು ಸಿಗ್ತಾ ಇಲ್ಲ. ಇದರಿಂದ ಉತ್ಪತ್ತಿ ಕೂಡ ಕಡಿಮೆ ಆಗೋದಕ್ಕೆ ಮುಖ್ಯವಾದ ಕಾರಣದಲ್ಲಿ ಒಂದಾಗಿದೆ. ಉತ್ತಮ ದರ್ಜೆ ಮೇವು ದನಗಳ ದೇಹ ಪೋಷಣೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುವುದು ಅಲ್ಲದೆ, ಹಿಂಡಿ ಮಿಶ್ರಣಗಳ ಅವಶ್ಯಕತೆ ಇಲ್ಲದೆಯೇ ಪ್ರತಿ ಹಸುವಿನಿಂದ ದಿನಕ್ಕೆ ಒಂದು 5-8 ಲೀಟರ್ ಹಾಲನ್ನು ನಾವು ಪಡಿಬೋದು. ತಿಂಡಿ ಮಿಶ್ರಣದಲ್ಲಿ ಆಹಾರ ಧಾನ್ಯಗಳು, ಎಣ್ಣೆ ಬೀಜಗಳು, ಹಿಂಡಿಗಳು, ದ್ವಿದಳ ಧಾನ್ಯಗಳು ಮುಂತಾದವುಗಳನ್ನು ನಾವು ಬಳಸಿ ಈ ಒಂದು ಹಿಂಡಿ ಮಿಶ್ರಣವನ್ನು ಮಾಡ್ತೀವಿ. ಇವು ನಮ್ಮಗಳಲ್ಲಿ ಹೆಚ್ಚಾಗಿ ಸಿಗೋದಿಲ್ಲ, ಸಿಕ್ಕರೂ ನಮಗೆ ಈ ಒಂದು ತಿಂಡಿ ಮಿಶ್ರಣಕ್ಕೆ ತಗಲತಕ್ಕಂಥ ಖರ್ಚು ಜಾಸ್ತಿ. ಹಸುವಿನ ಹಾಲಿನ ಉತ್ಪಾದನೆಯಲ್ಲಿ 60-70% ಖರ್ಚು ನಮಗೆ ಈ ಆಹಾರಕ್ಕೆ ಹೋಗುತ್ತೆ. ಉತ್ತಮ ಮೇವನ್ನು ಬೆಳೆಯೋದಕ್ಕೆ ತಿಂಡಿ ಮಿಶ್ರಣದ ಮೇಲಿರುವ ಅವಲಂಬನೆ ಕಡಿಮೆ ಆಗುತ್ತೆ. ಉತ್ತಮ ಮೇವಿನ ಉತ್ಪಾದನೆಯಿಂದ ಕಡಿಮೆ ಖರ್ಚಿನಲ್ಲಿ ಹಾಲನ್ನು ನಾವು ಪಡಿಬೋದಾಗಿದೆ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಜಾನುವಾರುಗಳ ಸಂಖ್ಯೆ ಜಾಸ್ತಿ. ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಅಂತಂದು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸಿದ್ರೂ, ಉತ್ಪಾದನೆಯಲ್ಲಿ ನಾವು ಆ ಒಂದು ಮಟ್ಟವನ್ನು ನಾವು ಮೀರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಬೇಸರದ ವಿಷಯ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಮುಖ್ಯವಾದ್ದು ಅಂತ ಹೇಳಿದ್ರೆ ಸಮತೋಲನವಾದ ಹಾಗೂ ಸರಿಯಾದ ರೀತಿಯಲ್ಲಿ ಪಶುಗಳಿಗೆ ಆಹಾರದ ನಿರ್ವಹಣೆಯನ್ನು ಮಾಡದೇ ಇರತಕ್ಕಂಥದ್ದು. ಆಹಾರ ನಿರ್ವಹಣೆಯಲ್ಲಿ ಹಸಿರು ಮೇವಿನ ಪಾತ್ರ ಎಲ್ಲದಕ್ಕಿಂತ ಮಿಗಿಲಾಗಿದ್ದು, ಅಧಿಕ ಹಾಲಿನ ಉತ್ಪಾದನೆಗಾಗಿ ಉತ್ತಮ ಗುಣಮಟ್ಟದ ಹಸಿರು ಮೇವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸುವುದು ಅತ್ಯಗತ್ಯ. ಸಣ್ಣ ಹಾಗೂ ಅತಿ ಸಣ್ಣ ರೈತರು ನಮ್ಮಲ್ಲಿ ಹೆಚ್ಚಿರೋದ್ರಿಂದ ಪ್ರತ್ಯೇಕವಾಗಿ ಹೆಚ್ಚಿನ ಪ್ರದೇಶವನ್ನು ಮೇವು ಬೆಳೆಗೆ ಮೀಸಲಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿರೋದ್ರಿಂದ, ಹೊಸ ಹೊಸ ತಳಿಗಳು ಸಹ ಬಂದಿರೋದ್ರಿಂದ ನಮಗೆ ಈ ಒಂದು ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಾನ್ಸಂಟ್ರೇಟ್ ಫೀಡ್ ಮೇಲೆ ನಾವು ಡಿಪೆಂಡ್ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ತಕ್ಕಂಥ ಮತ್ತು ಅಧಿಕ ಇಳುವರಿ ಇರತಕ್ಕಂಥ ಬಹುವಾರ್ಷಿಕ ತಳಿಗಳು ಇವತ್ತು ನಮಗೆ ಲಭ್ಯ ಇದ್ದಾವೆ. ಸಪೋಸ್ ನಾವು ಹೆಚ್ಚಿನ ಒಂದು ಹಸಿರು ಹುಲ್ಲನ್ನು ಉತ್ಪಾದನೆ ಮಾಡಿದಾಗ ಹೆಚ್ಚಾದ್ದನ್ನು ನಾವು ಸೈಲೇಜ್ ಸಹ ಮಾಡಿ ನಾವು ಸ್ಟಾಕ್ ಮಾಡಿ ಇಟ್ಕೋಬೋದು. ಮೇವು ಬೆಳೆಯೋದಕ್ಕೆ ಜಾಗ ಇಲ್ಲದವ್ರಿಗೆ ಮೇವಿನ ಮರಗಳು ಸಹ ಬೆಳ್ಕೋಬೋದು. ಅದು ಸಾಧ್ಯವಿಲ್ಲದಲ್ಲಿ ಈ ಹೈಡ್ರೋಫೋನಿಕ್ಸ್ ಅಂತಂದು ಏನು ಹೊಸ ಒಂದು ತಂತ್ರಜ್ಞಾನ ಬಂದಿದೆ, ತಾವು ಬೇಕಾದರೆ ನಮ್ಮ ಒಂದು ಕೇಂದ್ರಕ್ಕೆ ಬಂದರೆ ನಮ್ಮಲ್ಲಿ ಆ ಒಂದು ಹೈಡ್ರೋಫೋನಿಕ್ ಯೂನಿಟ್ಟಿನ ಒಂದು ಡೆಮೋ ಯೂನಿಟ್ ಇದೆ, ಅಲ್ಲಿ ನಿಮಗೆ ಪ್ರಾತ್ಯಕ್ಷಿಕೆ ಸಿಕ್ಕುತ್ತೆ. ಅಲ್ಲಿ ಆ ಒಂದು ಜಲಕೃಷಿಯಲ್ಲಿ ಸಹ ನೀವು ಹಸಿರು ಮೇವನ್ನು ಬೆಳೆಯಬಹುದು. ಇದ್ರ ಜೊತೆಗೆ ಅಜೋಲಾ ಸಹ ಬೆಳ್ಕೊಂಡು ನೀವು ಹಸಿರು ಮೇವಿನ ಒಂದು ಅವಶ್ಯಕತೆಯನ್ನು ನೀವು ಪೂರೈಸ್ಕೋಬೋದು. ಹಸಿರು ಮೇವನ್ನು ಕೊಡೋದ್ರಿಂದ ಹಸುವಿನ ದೇಹವನ್ನು ತಂಪಾಗಿಡ್ಬೋದು. ತಿನ್ನೋದಕ್ಕೆ ಸಹ ಹಸುಗಳಿಗೆ ರುಚಿಕರವಾಗಿ ಅನಿಸುತ್ತೆ. ಅಜೀರ್ಣತೆ ಸಮಸ್ಯೆ ಇರೋದಿಲ್ಲ. ಮಲಮೂತ್ರ ವಿಸರ್ಜನೆ ಸಹ ಆ ಒಂದು ಅಂದರೆ ಕೆಲವು ಟೈಮಲ್ಲಿ ಅಜೀರ್ಣವಾಗಿ ಈ ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಬರ್ತದೆ. ಆದರೆ ಈ ಹಸಿರು ಹುಲ್ಲನ್ನು ಯಥೇಚ್ಛವಾಗಿ ಕೊಡೋದ್ರಿಂದ ಆ ಸಮಸ್ಯೆಗಳನ್ನು ಸಹ ನಾವು ಸಾಲ್ವ್ ಮಾಡ್ಕೋಬೋದು. ಈ ಥರ ಎಲ್ಲ ಕ್ರಿಯೆಗಳು ಸರಾಗವಾಗಿ ಸಾಗೋದಕ್ಕೆ ನಮಗೆ ಹಸಿರು ಹುಲ್ಲು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಈ ಕಾನ್ಸಂಟ್ರೇಟೆಡ್ ಫೀಡ್ ಬಳಸೋದ್ರಿಂದ ಚೇಂಜಸ್ ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ ನಮಗೆ ಜಾಸ್ತಿ ಉತ್ಪಾದನೆ ಆಗುವಂಥದ್ದನ್ನು ನಾವು ಕಾಣ್ಬೋದು. ಆದರೆ ಎಕನಾಮಿಕಲ್ ಅಲ್ಲ ಅನ್ನುವಂಥದ್ದು, ಅಂದರೆ ದುಬಾರಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ. ಹೈನುಗಾರಿಕೆಯಲ್ಲಿ ಆಗಲೇ ನಾನು ಹೇಳಿದಾಗೆ ಸುಮಾರು 60%ಕ್ಕಿಂತ ಹೆಚ್ಚು ನಾವು ಆಹಾರಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಇದನ್ನು ಕಡೌನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಹಸಿರು ಹುಲ್ಲನ್ನು ಯಥೇಚ್ಛವಾಗಿ ಬೆಳ್ಕೊಂಡು ನಾವು ಈ ನಮ್ಮ ಹೈನುಗಳಿಗೆ ಕೊಟ್ಕೊಳ್ಳುವಂಥದ್ದು. ಯಾಕಂದರೆ ಈ ಒಂದು ಹೈನುಗಳಿಗೆ ಮಿನಿಮಮ್ 2% ಆಫ್ ದ ಬಾಡಿ ವೇಟ್ ಡ್ರೈ ಮ್ಯಾಟರ್ ಕನ್ಸಂಪ್ಷನ್ಗೆ ಬೇಕೇ ಬೇಕಾಗ್ತದೆ. ಇದರ ಜೊತೆಗೆ 19-25% ಆ್ಯಸಿಡ್ ಡಿಟರ್ಜೆಂಟ್ ಫೈಬರ್ ಅಂತ ಅನ್ನುವಂಥದ್ದಕ್ಕೆ ಸಹ ಬೇಕಾಗುತ್ತೆ. ಇದು ಸಹ ನಮಗೆ ಹಸಿರು ಹುಲ್ಲಲ್ಲಿ ಸಿಗುತ್ತೆ. 28-30% ನ್ಯೂಟ್ರಲ್ ಡಿಟರ್ಜೆಂಟ್ ಫೈಬರ್ ಸಹ ಬೇಕಾಗುತ್ತೆ. ಇದು ನಮಗೆ ಬೇರೆ ಕಡೆ ಸಿಗೋದಿಲ್ಲ, ಇವನ್ ಅಂಗಡೀಲಿ ಸಹ ಸಿಗೋದಿಲ್ಲ. ಇದನ್ನು ನಾವು ಹಸಿರು ಹುಲ್ಲಲ್ಲೇ ನಾವು ಪಡ್ಕೋಬೇಕು. ಅದಲ್ಲದೆ ನಮಗೆ ಪ್ರತಿದಿನ ಮಿನಿಮಮ್ 2 kg ಫೈಬರ್ ನಾವು ಒಂದು ಹಸುವಿಗೆ ಕೊಡಬೇಕಾಗತ್ತೆ. ಇದಲ್ಲದೆ ರೂಮನ್ pH ಸಹ ನಮಗೆ 6 ಮೇಲಿರಬೇಕಾಗತ್ತೆ. ಈ pH ಏನಾದರೂ ಕಡಿಮೆ ಆಯಿತು ಅಂತಂದರೆ ಫೈಬರ್ ಡೈಜೆಷನ್ ಮತ್ತು ಪ್ರೋಟೀನ್ ಸಿಂಥಸಿಸ್ ಕಷ್ಟ ಆಗುತ್ತೆ. ಮತ್ತು ಈ ಫೈಬರ್ ಲೆಂತು ಜಾಸ್ತಿ ಇರಬಾರ್ದು. ಅಂದರೆ ಈಗ ನಾವು ಈ ಮೇವನ್ನು ಕಟ್ ಮಾಡೋವಾಗ ಒಂದು ಅರ್ಧ ಇಂಚಿನಷ್ಟು ಕಟ್ ಮಾಡಿ ಕೊಡೋದ್ರಿಂದ ಅದಕ್ಕೆ ಪ್ಯಾಲೆಟಬಿಲಿಟಿ ಕೂಡ ಚೆನ್ನಾಗಿರುತ್ತೆ, ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಸಹ ಚೆನ್ನಾಗಾಗುತ್ತೆ. ಇದರಿಂದ ನಮ್ಮ ಹಾಲಿನ ಉತ್ಪಾದನೆಯನ್ನು ಸಹ ನಾವು ವೃದ್ಧಿಗೊಳಿಸ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೂಮನ್ ಬಫರಿಂಗ್ ಸ್ಟಿಮ್ಯುಲೇಟ್ ಆಗಿ ಅಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ. ಇಲ್ಲಿ ಈ ಥರ ಒಂದು ಮಾಡೋದ್ರಿಂದ ನಮಗೆ ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ನಾವು ಏನೊಂದು ಆಹಾರಕ್ಕೆ ಮಾಡ್ತಿರ್ತಕ್ಕಂಥ ಖರ್ಚು ಸಹ ನಾವು ಕಡೌನ್ ಮಾಡ್ಬೋದು. ಇಲ್ಲಿ ಇತ್ತೀಚಿನಿಗೆ ನಮ್ಮ ಒಂದು ಹೊಸ ಹೊಸ ತಂತ್ರಜ್ಞಾನಗಳ ಮುಖಾಂತರ ಬಂದಂಥ ಹೊಸ ಹೊಸ ತಳಿಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಈ ಜಾವರಲ್ಲಿ ಈ ಹಸಿರು ಮೇವಿನ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ವಿಚಾರವನ್ನು ನೀವು ಹಂಚಿಕೊಂಡಿದ್ದೀರಿ. ಬಹುಶಃ ಹಸಿರು ಮೇವಿನ ಜೊತೆ ಜೊತೆಗೆ ಒಣಮೇವನ್ನು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕುವಂಥ ಒಂದು ಅಭ್ಯಾಸ ಇರ್ತದೆ. ಅದು ಬೈಹುಲ್ ಆಗ್ಬೋದು ಅಥವಾ ಒಂದು ಅಡಿಕೆಯ ಹಾಳೆ ಆಗ್ಬೋದು, ಇವುಗಳನ್ನು ಕೂಡ ಪೂರಕವಾಗಿ ಹಾಕ್ತಾರೆ. ಇದರ ಪ್ರಮಾಣ ಜಾಸ್ತಿ ಮಾಡಿ ಹಸಿರು ಹುಲ್ಲಿನ ಪ್ರಮಾಣ ಕಡಿಮೆ ಆದರೆ ಅಥವಾ ಬೇಸಿಗೆಯಲ್ಲಿ ಹಸಿರು ಹುಲ್ಲು ಕಡಿಮೆ ಆದರೆ ಏನೇನು ತೊಂದರೆಗಳಾಗ್ಬೋದು? ಅಂದರೆ ಆ್ಯಕ್ಚುಲಿ ಸರ್, ಈಗ ಎಲ್ಲ ಅಂದರೆ ಈಗ ನಾವು ಸಾಮಾನ್ಯವಾಗಿ ನಮಗೆ ಬೆಳಗ್ಗೆ ಇಡ್ಲಿ ಬೇಕು, ಮಧ್ಯಾಹ್ನ ಒಂದು ಸಂಪೂರ್ಣ ಎಲ್ಲ ಒಂದು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ಡ್ ಇರ್ತಕ್ಕಂಥ ಫುಡ್ ಬೇಕು, ರಾತ್ರಿ ಲೈಟಾಗಿರೋ ಫುಡ್, ಹೇಗೆ ನಮಗೆ ಎಲ್ಲ ಪೋಷಕಾಂಶಗಳು ಸಿಗೋ ಹಾಗೆ ಮೂರು ಹೊತ್ತಿಗೂ ಯಾವ ರೀತಿ ನಮಗೆ ಆಹಾರ ಒಂದು ಬೇಕಾಗುತ್ತೋ ಅದೇ ಥರ ಅವುಗಳು ಸಹ ನಮ್ಮ ನಾವು ಸಹ ಒಬ್ಬ ಒಂದು ಪ್ರಾಣಿ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರೆಯೋ ಹಾಗಿಲ್ಲ. ಸೊ ಹಾಗಾಗಿ ಅವುಗಳಿಗೂ ಸಹ ಎಲ್ಲ ಪೋಷಕಾಂಶಗಳು ಸಿಗಬೇಕು, ಅದು ಹಸಿರು ಹುಲ್ಲಿನಿಂದ ಆಗ್ಬೋದು ಅಥವಾ ಈ ಒಣಮೇವಿನಿಂದನೇ ಆಗ್ಬೋದು. ಕಂಪ್ಲೀಟ್ ಹಸಿಮೇವನ್ನು ಕೊಟ್ಟು ಸಹ ನಾವು ಈ ಒಂದು ಹೈನುಗಾರಿಕೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದ್ರ ಜೊತೆಗೆ ಒಣಮೇವು ಸಹ ಅಷ್ಟೇ ಅವಶ್ಯಕವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆಯಲ್ಲಿ ನಾವು ಕೆಲವು ಇಳಿಮುಖವನ್ನು ಕಾಣ್ಬೋದು. ಎಷ್ಟು ಪ್ರಮಾಣದಲ್ಲಿ ಇರಬೇಕು ಒಣಮೇವು ಮತ್ತು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ನಮಗೆ ಒಂದು ದಿನಕ್ಕೆ 20 ತಾಸು ಈ ಒಂದು ಹಸು ಮೇಯ್ತಾ ಇರಬೇಕು. 20 ತಾಸಿನಲ್ಲಿ ನಮಗೆ 12 ಸಾರಿ ಊಟ ಮಾಡುತ್ತೆ. ನಾವು ಆದರೆ ದಿನಕ್ಕೆ 3 ಸಾರಿ ಊಟ ಮಾಡಿ ಕೈ ತೊಳೆದು ಎದ್ಬಿಡ್ತೀವಿ ಸಾಕು ಅಂತ, ಆದರೆ ಅವುಗಳದ್ದು ಹಾಗಲ್ಲ. ಬೇಸಿಗೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ 2.2 ಡಿಗ್ರಿ ರೈಸ್ ಆಗುತ್ತೆ ಅಷ್ಟು ಊಟದ ಒಂದು ಕನ್ಸಂಪ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಡ್ರೈ ಮ್ಯಾಟರ್ ಕಡಿಮೆ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ಬೇಸಿಗೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿ ಊಟ ಜಾಸ್ತಿ ಹಿಡಿಸುತ್ತೆ. ಬೆಳಗ್ಗೆಗಿಂತ 60% ಜಾಸ್ತಿ ರಾತ್ರಿ ಊಟ ಮಾಡುತ್ತೆ ಸಾಯಂಕಾಲ, ಅಂದರೆ ಟೆಂಪ್ರೇಚರ್ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ಅದರದ್ದು ಊಟ ಕಟ್ಡೌನ್ ಆಗುತ್ತೆ. ಸೊ ಅಲ್ಲಿ ಸಮ ಪ್ರಮಾಣದಲ್ಲಿ ನಾವು ಹಸಿರು ಹುಲ್ಲು ಮತ್ತು ನಾವು ಒಣಮೇವನ್ನು ಎರಡನ್ನೂ ಒಂದು ಪ್ರಪೋರ್ಷನಲ್ಲಿ ತೊಗೊಂಡು ಹೋಗಬೇಕಾಗತ್ತೆ ಸರ್. ಇಲ್ಲಿ ಸರ್ ಈಗ ಬೇರೆ ಬೇರೆ ಈ ಹಸಿರು ಮೇವಿನ ಬೆಳೆಗಳು ಅವುಗಳನ್ನು ಬೆಳೆಯುವಂಥ ಒಂದು ವಿಧಾನ ಹೇಗೋ, ಅವುಗಳ ಒಂದು ಪ್ರಾಮುಖ್ಯತೆ ಏನು, ಈ ಬಗ್ಗೆ ಹೇಳಿ ಸರ್. ಈಗ ಮಾರುಕಟ್ಟೆಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ, ಹೊಸ ಹೊಸ ತಳಿಗಳು ಬಂದಿದ್ದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಹೇಳುವಂಥದ್ದು ಅಂತ ಹೇಳಿದ್ರೆ ಈ ಜಾವರ್ ಅನ್ನುವಂಥದ್ದು. ಜಾವರಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ ಸರ್, ಪುಸಾ ಚೆರಿ ಅಂತ, ಎಂ ಪಿ ಚೆರಿ ಅಂತ, ಮತ್ತು ಕ್ಷೀರ್ ಸಾಗರ್, PC6, PC9 ಮತ್ತು 23 ಅಂತ ಸಹ ಇದೆ. ಇದಲ್ಲದೆ HC171 ಮತ್ತು 260 ಮತ್ತು CUFS 27, ಈಗ ಹೊಸದಾಗಿ 31 ಸಹ ಬಂದಿದೆ. ಸೊ ಇವುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಬಹುವಾರ್ಷಿಕ ತಳಿಗಳು ಸರ್. ಇವು ಸುಮಾರು ಒಂದು ಸಾರಿ ನಾವು ಆ ಒಂದು ತಳಿಯನ್ನು ಬಿತ್ತನೆ ಮಾಡಿದ ಮೇಲೆ ಸುಮಾರು ಒಂದು 3-5 ವರ್ಷದವರೆಗೂ ನಾವು ಈ ತಳಿಗಳ ಮೇಲೆ ಡಿಪೆಂಡ್ ಆಗ್ಬೋದು. ವರ್ಷಕ್ಕೆ ಸುಮಾರು 5-6 ಕಟಾವು ನಾವು ಇದರಲ್ಲಿ ಮಾಡ್ಬೋದು. ಹಾಗೆ ಮೇಜಲ್ಲಿ ಆಫ್ರಿಕನ್ ಟಾಲ್ ಅಂತ ಇದೆ, APM APFM 8 ಅಂತ ಇದೆ, J1006 ಅಂತ ಇದೆ, ಮತ್ತು VL54 ಅಂತಿದೆ, ಮತ್ತು ವಿಜಯ್, ಮೋತಿ, ಜವಾಹರ್ ಅಂತ ಹೀಗೆ ಸುಮಾರು ಹೊಸ ಹೊಸ ತಳಿಗಳಿದೆ. ಆದರೆ ಇದು ಬಹುವಾರ್ಷಿಕ ತಳಿಯಲ್ಲ, ಇದು ವರ್ಷಕ್ಕೆ ಒಂದೇ ಸಾರಿ ನಾವು ಇದು ಮಾಡುವಂಥದ್ದು. ಹಾಗೆ ಬಜ್ರ ಅನ್ನೋವಂಥ ಒಂದು ತಳಿ ಇದೆ, ಜೈಂಟ್ ಬಜ್ರ, ಅದರಲ್ಲಿ ರಾಜ್ ಬಜ್ರ, ಚೆರಿಟು, BIF ಬಜ್ರ ಅಂತ, ಹಾಗೆ ಕೋ 8 ಅಂತ ಸಹ ನಾವು ತಳಿಗಳನ್ನು ಕಾಣ್ಬೋದು. ಇನ್ನು ಕೌಪಿ ಅಂತಕ್ಕಂಥ ತಳಿ ಸಹ ಇದೆ, ಅಲ್ಸಂದೆ ಜಾತಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ CUFC 8 ಅಂತಿದೆ, ಈವನ್ 9 ಅಂತ ಸಹ ಒಂದು ಹೊಸದಾಗಿ ಬಂದಿದೆ. ಇವುಗಳನ್ನು ನಾವು ಮಿಶ್ರ ಬೆಳೆಗಳಾಗಿ ಬೆಳ್ಕೊಂಡು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಂದೇ ತಳಿಯ ಒಂದು ಹಸಿರು ಹುಲ್ಲನ್ನು ಕೊಡೋದ್ರಿಂದ ಎಲ್ಲ ಪೋಷಕಾಂಶಗಳು ಒಂದೇ ತಳಿಯ ಹುಲ್ಲಿನಲ್ಲಿ ಸಿಕ್ಕೋದಿಲ್ಲ. ಅವಾಗ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ತಳಿ ಕಾರ್ಬೋಹೈಡ್ರೇಟಲ್ಲಿ ರಿಚ್ ಇರ್ತಕ್ಕಂಥದ್ದು, ಇನ್ನೊಂದು ಪ್ರೋಟೀನಲ್ಲಿ ರಿಚ್ ಅಂದರೆ ಈ ಕೌಪಿ ಎಲ್ಲ ಪ್ರೋಟೀನಲ್ಲಿ ರಿಚ್ ಇರ್ತಕ್ಕಂಥವು, ಮತ್ತು ಅದರ ಜೊತೆಗೆ ಇನ್ನೊಂದು ಫೈಬರ್ ರಿಚ್ ಇರ್ತಕ್ಕಂಥ ತಳಿಗಳನ್ನು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಹಸುಗಳಿಗೆ ಕೊಟ್ಟಾಗ ನಾವು ಹಾಲಿನ ಇಳುವರಿಲಿ ಹೆಚ್ಚು ಹಾಲಿನ ಇಳುವರಿ ಹೆಚ್ಚುವುದನ್ನು ನಾವು ಕಾಣ್ಬೋದು. ಇದರ ಜೊತೆಗೆ ಲೂಸನ್ ಅಂತಕ್ಕಂಥ ತಳಿಗಳು ಸಹ ಇದೆ. ಇವು ಅಲ್ಲದೆ ಹಸಿರು ಮೇವಿನ ಗಿಡಗಳು ಮರಗಳು ಸಹ ಇದೆ. ಅದರಲ್ಲಿ ಮುಖ್ಯವಾದ್ದು ಅಂತ ಹೇಳಿದ್ರೆ ಸುಬಾಬಲ್ಲು, ಅಗಸೆ, ಗ್ಲಿರಿಸಿಡಿಯಾ, ಹಾಗೆ ಅರಳಿ ಮರ, ಹೆಬ್ಬೇವು, ಬಿಳಿಜಾಲಿ, ಮತ್ತು ಕರಿಜಾಲಿ, ಮತ್ತು ಮರ ಹುಲ್ಲುಗಾವಲು, 3 ಶ್ರೇಣಿ ಪದ್ಧತಿಯಲ್ಲಿ ಸಹ ನಾವು ಇವುಗಳನ್ನು ನಾವು ಬೆಳ್ಕೊಳ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವುಗಳು ಈ ಒಂದು ಮರಗಳನ್ನು ಬೆಳೆಯೋದಕ್ಕೆ ನಮಗೆ ಪ್ರತ್ಯೇಕವಾದ ಸ್ಥಳ ಅಂತಂದೇನು ಬೇಕಾಗಿಲ್ಲ, ಬದುಗಳಲ್ಲಿ ಬೆಳ್ಕೋಬೋದು. ಮತ್ತು ಬೇರೆ ನಮ್ಮ ಕೆರೆ ಇದ್ರ ಮಧ್ಯದಲ್ಲಿ ಸಹ ನಾವು ಬೆಳ್ಕೊಂಡು ಇವು ವರ್ಷ ಪೂರ್ತಿ ನಮಗೆ ಇವು 2 ವರ್ಷಕ್ಕೆ ಈ ಬೇರೆ ತಳಿಗಳಾದರೆ ನಮಗೆ 2 ವರ್ಷಕ್ಕೆ 3 ವರ್ಷಕ್ಕೆ ಮುಗಿದೋಗುತ್ತೆ. ಆದರೆ ಈ ಮರಗಳು ಹಾಗಲ್ಲ, ಎಷ್ಟು ವರ್ಷದವರೆಗೂ ನಾವು ಅದನ್ನು ಕಾಪಾಡ್ಕೊಳ್ತೀವಿ ಅಲ್ಲಿವರೆಗೂ ನಾವು ಅದನ್ನು ಇದು ಮಾಡ್ಕೊಳ್ತಕ್ಕಂಥದ್ದು. ಈ ಹಸಿರು ಅಂದರೆ ಬಹುವಾರ್ಷಿಕ ತಳಿಗಳ ಬಗ್ಗೆ ಹೇಳುವಾಗ ನೇಪಿಯರ್ ಬಜ್ರ ಇದು ತುಂಬಾ ಒಂದು ಪ್ರಮುಖ ಅಂದರೆ ಜನಪ್ರಿಯವಾದಂಥ ಮತ್ತು ಬಹುಮುಖ್ಯವಾದಂಥ ಒಂದು ತಳಿ. ಈಗ ಅದರಲ್ಲಿ ತುಂಬ ತಳಿಗಳಿದೆ. ನಮ್ಮ ಧಾರವಾಡ ಯೂನಿವರ್ಸಿಟಿ ಒಂದು ತಳಿ ಅಂತ ಹೇಳಿದ್ರೆ ಸಂಪೂರ್ಣದ DHN6 ಅಂತ ಹೇಳಿ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಇಲ್ಲಿ ನಮ್ಮ ಕೇಂದ್ರದಿಂದ ಒಂದು ಕಳೆದ ಒಂದು 3 ವರ್ಷದಿಂದ ನಾವು ಅದನ್ನು ತುಂಬ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಅವರೇ ಮಲ್ಟಿಪ್ಲೈ ಮಾಡಿ ರೈತರಿಂದ ರೈತರಿಗೆ ಅದು ಪಾಪ್ಯುಲರೈಸ್ ಆಗ್ತಾ ಇದೆ. ಅದರ ಜೊತೆಗೆ ಗಿನಿ ಗ್ರಾಸ್ ಅಂತಕ್ಕಂಥದ್ದು ಮತ್ತು ರೋಡ್ ಗ್ರಾಸ್ ಅಂತಕ್ಕಂಥದ್ದು. ಈ ನೇಪಿಯರು ಮತ್ತು ಗ್ರೀನಿ ಗ್ರಾಸ್ ಇವೆಲ್ಲ ಬಹುವಾರ್ಷಿಕ ತಳಿಗಳು. ಈ ಗಿನಿ ಗ್ರಾಸ್ ಏನಿದೆಯಲ್ಲ ನೀವು ನೆರಳಲ್ಲಿ ಸಹ ಬೆಳಿಬೋದು. ಅಂದರೆ ಈ ಕೆಲವು ನಾವು ತೋಟಗಾರಿಕಾ ಬೆಳೆಗಳನ್ನು ಬೆಳ್ಕೊಂಡಿರ್ತೀವಿ ಅದರ ಮಧ್ಯದಲ್ಲಿ ಇವನ್ ಶೇಡಲ್ಲಿ ಸಹ ನಾವು ಈ ಒಂದು ಹುಲ್ಲನ್ನು ಬೆಳ್ಕೊಳ್ಬೋದು. ಇವನ್ನು ಬದುಗಳಲ್ಲಾಗ್ಬೋದು, ಎಲ್ಲಿ ಬೇಕಂದ್ರಲ್ಲಿ ಬೆಳಿಬೋದು. ಅದಕ್ಕೆ ಇಂಥದೇ ಜಾಗದಲ್ಲಿ ಬೆಳಿಬೇಕು ಅನ್ನುವಂಥದ್ದು ಏನಿಲ್ಲ. ಆಮೇಲೆ ಈಗ ಈ ಹಸಿರು ಮೇವಿನ ಗಿಡಗಳನ್ನು ಒಂದು ಸಾರಿ ನಾಟಿ ಮಾಡಿದ ನಂತರ ಈಗ ಬಿತ್ತನೆ ಮಾಡೋದಾಗ್ಬೋದು ಅಥವಾ ಸ್ಲಿಪ್ಗಳನ್ನು ನಾಟಿ ಮಾಡುವಂಥದ್ದಾಗ್ಬೋದು, ನಂತರ ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡಿಬೇಕಿದ್ರೆ ನಿರ್ವಹಣೆ ಹೇಗಿರಬೇಕು, ಏನೇನು ಪೋಷಕಾಂಶಗಳನ್ನು ಒದಗಿಸಬೇಕು ಇವುಗಳಿಗೆಲ್ಲ? ಅದರಲ್ಲಿ ಪೋಷಕಾಂಶಗಳು ಅಂತ ಹೇಳಿದ್ರೆ ಸರ್, ನಮಗೆ ಈ ಸಗಣಿ ಗೊಬ್ಬರ ಮತ್ತು NPKಗಳನ್ನು ಕೊಟ್ಟು ನಾವು ನಿರ್ವಹಣೆ ಮಾಡ್ಕೋಬೋದು. ಆದರೆ ಫಸ್ಟು ನಾವು ನಾಟಿ ಮಾಡುವಾಗ ರೂಟ್ ಸ್ಲಿಪ್ಸ್ ತೊಗೊಂಬಂದರೆ ಒಳ್ಳೆಯದು. ರೂಟ್ ಸ್ಲಿಪ್ ಅಂದರೆ ಅದ್ರ ಇಲ್ಲ ಅಂತ ಹೇಳಿದ್ರೆ ಬೇರೆ ತುಂಡುಗಳನ್ನು ಸಹ ತರ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಮಧ್ಯದ ಈ ದಂಟಿನ ಅದೇನು 2 ಕಣ್ಣಿನ ಒಂದು ಕಾಂಡಗಳನ್ನು ತೊಗೊಂಡು ಬಂದು ಒಂದು ಕಣ್ಣು ಭೂಮಿಯ ಒಳಗೆ ಹೋಗಿ ಇನ್ನೊಂದು ಕಣ್ಣು ಭೂಮಿಯ ಮೇಲ್ಗಡೆ ಇರೋ ಹಾಗೆ ಸಹ ನಾವು ಇದನ್ನು ನಾಟಿ ಮಾಡ್ಕೊಳ್ಬೋದು. ಇದನ್ನು ನಾಟಿ ಮಾಡಿಕೊಂಡು 60-70 ದಿವಸಕ್ಕೆ ಮೊದಲನೇ ಕಟಾವು, ನಂತರ ದಿನಗಳಲ್ಲಿ 40-45 ದಿನಕ್ಕೆ ನಾವು 2ನೇ ಕಟಾವನ್ನು ಮಾಡ್ಕೋಬೇಕಾಗತ್ತೆ. ಅಷ್ಟು ಒಳಗಡೆ ನಾವು ಕಟಾವು ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಕೆಲವು ವಿಷಕಾರಿ ಅಂಶಗಳಿರ್ತದೆ, ಅದನ್ನು ನಾನು ಮುಂದೆ ಹೇಳ್ತೀನಿ ಸರ್. ಆ ವಿಷಕಾರಿ ಅಂಶಗಳಿಂದ ಪ್ರಾಣಿಗಳಿಗೆ ಇವನ್ನು ಜೀವಹಾನಿ ಸಹ ನಾವು ಕಾಣ್ಬೋದು. ಸೊ ಹಾಗಾಗಿ 45 ದಿನದ ಒಳಗಡೆ ಕಟಾವು ಮಾಡದೆ 40-45 ದಿನದ ನಂತರ ನಾವು ಕಟಾವು ಮಾಡಿದ್ರೆ ಒಳ್ಳೆಯದು. ಇದರ ಬಗ್ಗೆ ವಿಷಕಾರಿ ಈ ಮೇವಿನ ಬೆಳೆಗಳಲ್ಲಿ ವಿಷಕಾರಿ ಅಂಶಗಳು ಮತ್ತು ಅದರ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಮೊದಲನೇ ನಾವು ಈ ದುರಿನ ಬಗ್ಗೆ ಯೋಚನೆ ಮಾಡೋಣ. ಈ ಹಸಿರು ಜೋಳದಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ಸ್ ಆದ ದುರಿನ ಅಂಶ ಈ ಹೈಡ್ರೋಸೈನಿಕ್ ಆಮ್ಲವಾಗಿ ವಿಷ ಸಂಯೋಜಿತಗೊಂಡು ಮೇವನ್ನು ವಿಷಕಾರಿಯನ್ನಾಗಿಸುತ್ತೆ. ಇದರ ಜೊತೆಗೆ ಮೇವಿನ ಸವಿರುಚಿಯನ್ನು ಸಹ ಹಾಳು ಮಾಡುತ್ತೆ. ಈ ಮೇವಿನ ಜೋಳದ ಒಣತೂಕದ ಆಧಾರದ ಮೇಲೆ ಅಂದರೆ ಈ ಡ್ರೈ ಮ್ಯಾಟರ್ ಅಂತಲೇ ಹೇಳ್ತೀವಿಲ್ಲ, ಅದರ ಆಧಾರದ ಮೇಲೆ 1 KGಯಲ್ಲಿ 500 mg ಅಥವಾ 500 PPM ಹೈಡ್ರೋಸೈನಿಕ್ ಆಮ್ಲ ಇದ್ದರೆ ಪ್ರಾಣಿಗಳಿಗೆ ವಿಷಕಾರಿಯಾಗಿ ಸಾವು ಸಹ ಸಂಭವಿಸ್ಬೋದು. ಇದರ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಒಂದು ನಾವು ಸೈಲೇಜ್ ಮಾಡಿ ಈ ವಿಷಕಾರಿ ಅಂಶವನ್ನು ಅನಿಲ ರೂಪದಲ್ಲಿ ಆವಿಯಾಗಿ ಮೇವಿನ ಜೋಳವನ್ನು ವಿಷಮುಕ್ತಗೊಳಿಸ್ಬೋದು. ಜೊತೆಗೆ ಸಿಫಾರಸಿನಂತೆ ಸಾರಜನಕದ ಬಳಕೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಈ ಕಟಾವು ಮಾಡುವಾಗ ಆ ಒಂದು ಪ್ಲಾಟ್ ಡ್ರೈ ಆಗಿರದೆ ನೀರಾವರಿ ವ್ಯವಸ್ಥೆ ಇದ್ದರೆ ನೀರು ಹಾಯಿಸಿ ನಾವು ಕಟಾವು ಮಾಡೋದ್ರಿಂದ ಈ ಒಂದು ಅಂಶವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಕಟಾವು ನಂತರ 1-2 ದಿನ ಒಣಗಿಸಿ ಮೇವಾಗಿ ಸಹ ನಾವು ಬಳಸ್ಬೋದು. ಇನ್ನು ಆಕ್ಸಾಲಿಕ್ ಆಮ್ಲ, ಈ ಹೈಬ್ರಿಡ್ ನೇಪ್ರಿಲ್ ಹುಲ್ಲಿನಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಅಂತ ಹೇಳಿದ್ರೆ ವಿಷಕಾರಿ ಅಂಶವಾದ ಆಕ್ಸಾಲಿಕ್ ಆಮ್ಲ ಇರುವಂಥದ್ದು. ಇದು ಹಸಿರು ಮೇವಿನ ಹುಲ್ಲಿನ ಗುಣಮಟ್ಟವನ್ನು ಹಾಳು ಮಾಡುತ್ತೆ. ಇದರ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಈ ಹೈಬ್ರಿಡ್ ನೇಪಿಯರ್ ಹುಲ್ಲನ್ನು 45-65 ದಿನಗಳ ಅಂತರದಲ್ಲಿ ಕಟಾವು ಮಾಡ್ತಕ್ಕಂಥದ್ದು. ಅದ್ರ ಒಳಗಡೆ ಕಟಾವು ಮಾಡಿದ್ರೆ ಇದರ ಅಂಶ ಜಾಸ್ತಿ ಇರುತ್ತೆ. ಈ ಹುಲ್ಲಿನೊಡನೆ ಕ್ಯಾಲ್ಸಿಯಂ ಡೈಫಾಸ್ಪೇಟನ್ನು ಮಿಶ್ರಣ ಮಾಡಿ ಕೊಟ್ಟರೂ ಸಹ ನಾವು ಆಕ್ಸಾಲಿಕ್ ಕಂಟೆಂಟನ್ನು ಕಡಿಮೆ ಮಾಡ್ಬೋದು. ಈ ಹುಲ್ಲನ್ನು ದ್ವಿದಳ ಧಾನ್ಯ ಗುಂಪಿಗೆ ಸೇರಿದ ಮೇವಿನ ಬೆಳೆಗಳ ಜೊತೆ ಮಿಶ್ರ ಮಾಡಿ ಕೊಡೋದ್ರಿಂದ ಸಹ ನಾವು ತಡೆಗಟ್ಬೋದು. ಹೈಬ್ರಿಡ್ ನೇಪಿಯರ್ ಹುಲ್ಲನ್ನು 30 ದಿನಗಳ ಒಳಗಾಗಿ ಕಟಾವು ಮಾಡಬಾರ್ದು, ಯಾಕಂದ್ರೆ ಮಾಡಿದಾಗ ಇದು ಆಕ್ಸಾಲಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಮತ್ತು ಇನ್ನು ಸ್ಯಾಪೋನಿನ್ ಈ ಕುದುರೆ ಮಸಾಲೆಯಲ್ಲಿ 4-5% ಸೈಟೋಪ್ಲಾಸ್ಟಿಕ್ ಸಸಾರಜನಕವಿರೋದ್ರಿಂದ ಹೆಚ್ಚು ಸೇವನೆಯಿಂದ ಜಾನುವಾರುಗಳು ಉಬ್ಸ ಬರುತ್ತೆ. ಇದರ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಹೆಚ್ಚು ಸೊಪ್ಪು ತಿಂದ ದನಕರುಗಳಿಗೆ ಸಿಲಿಕೋನ್ಸ್ ಮತ್ತು ಟರ್ಪಂಟೈನ್ ಎಣ್ಣೆಗಳನ್ನು ಉಪಶಮನಗಳಾಗಿ ಉಪಯೋಗಿಸ್ಕೋಬೋದು. ಕುದುರೆ ಮಸಾಲೆಯಲ್ಲಿ ಬೆದೆ ಪ್ರಚೋದಕ ವಸ್ತು ಅಂಶವಿರೋದ್ರಿಂದ ಅತಿ ಸೊಪ್ಪು ತಿಂದ ಜಾನುವಾರುಗಳಲ್ಲಿ ಸಂತಾನ ಸಂಬಂಧಿ ಸಮಸ್ಯೆಗಳು ಸಹ ನಾವು ಕಾಣ್ತೀವಿ. ಇನ್ನು ವಿಮೋಸಿನ್ ವಿಮೋಸಿನ್ ಅಂಶ ಈ ಸುಬಾಬಲ್ಲ ಸೊಪ್ಪಿನಲ್ಲಿ ಜಾಸ್ತಿ ಕಂಡುಬರುತ್ತೆ. ಈ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಇದರ ಅಂಶ 10%ಗಿಂತಲೂ ಹೆಚ್ಚಾಗಿದ್ದಲ್ಲಿ ಕೂದಲು ಉದುರೋದು, ಬೆಳವಣಿಗೆ ಕುಂಠಿತಗೊಳ್ಳೋದು, ಕುದುರೆ ಮತ್ತು ಹಸುಗಳ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದನ್ನು ನಾವು ಈ ಒಂದು ಅಂಶದಿಂದ ಕಾಣ್ಬೋದು. ಈ ಮೆಲುಕು ಪ್ರಾಣಿಗಳಾದ ಹಸು, ಎಮ್ಮೆ, ಕುರಿ ಮತ್ತು ಮೇಕೆಗಳ ಜಠರದಲ್ಲಿ ಸೂಕ್ಷ್ಮಜೀವಿಗಳು ವಿಮೋಸಿನ ಅಂಶವನ್ನು ಪ್ರವರ್ತಿಸುವುದರಿಂದ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಆದರೆ ಅತಿಯಾದ ಹಾಗೂ ದೀರ್ಘಕಾಲ ಸುಬಾಬುಲ್ ಸೊಪ್ಪನ್ನು ತಿನ್ನೋದರಿಂದ ಮೆಲುಕು ಪ್ರಾಣಿಗಳು ಬೆಳವಣಿಗೆ ಕುಂಠಿತಗೊಂಡು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಯಾವುದೇ ಆದರೂ ಅತಿಯಾದ ಅಮೃತ ಅಂಶ ಅಂತೇಳಿ. ಹಾಗೆ ಇದು ಸಹ ನಾವು ಅತಿಯಾಗಿ ಕೊಡೋದ್ರಿಂದ ಈ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ. ಇನ್ನು ಈ ಜಾನುವಾರುಗಳಲ್ಲಿ ವಿಮೋಚನ ವಿಷಕಾರಿಕೆ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಜಾನುವಾರುಗಳ ಆಹಾರ ಪದ್ಧತಿಯಲ್ಲಿ ಸುಬಾಬುಲ್ ಪೂರೈಕೆಯನ್ನು ಹಂತಹಂತವಾಗಿ ನೀಡೋದ್ರಿಂದ, ಒಂದೇ ಸಾರಿ ಕೊಡೋದ್ರ ಬದಲಾಗಿ ಹಂತಹಂತವಾಗಿ ನೀಡೋದ್ರಿಂದ ಜಠರದ ಸೂಕ್ಷ್ಮ ಜೀವಿಗಳು ಹೊಂದಿಕೊಂಡು ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡೋದಿಲ್ಲ. ಸುಬಾಬುಲ್ ಸೊಪ್ಪನ್ನು 4-5 ಗಂಟೆಗಳ ಕಾಲ ಬಾಡಿಸಿ ಸ್ವಲ್ಪ ಒಣಗಿಸಿ ನೀಡೋದ್ರಿಂದ ಈ ಸಮಸ್ಯೆಯನ್ನು ನಾವು ತಡೆಗಟ್ಬೋದು. ಸುಬಾಬುಲ್ ಸೊಪ್ಪನ್ನು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ನೀಡೋದ್ರಿಂದ ವಿಷಗಾರಿಕೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ವಿಮೋಚನ ಅಂಶವನ್ನು ಕಡಿಮೆ ಮಾಡಲು 70 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ಒಣಗಿಸಬೇಕು. ಕಬ್ಬಿಣದ ಸಲ್ಫೇಟನ್ನು ಸುಬಾಬುಲ್ ಎಲೆಗಳಿಂದ ತಯಾರಿಸಿದ ಆಹಾರವನ್ನು ನೀಡೋದ್ರಿಂದ ಈ ವಿಮೋಚನ ಅಂಶವನ್ನು ನಿಯಂತ್ರಿಸಬಹುದು ಸರ್. ಬಹಳ ಸಂತೋಷ ಶ್ರೀನಿವಾಸ್ ಹುಲ್ಕೋಟಿಯವರೇ. ಹೈನುಗಾರಿಕೆಯಲ್ಲಿ ಈ ಹಸಿರು ಮೇವಿನ ಒಂದು ಪ್ರಾಮುಖ್ಯತೆಯನ್ನು, ಅದರಲ್ಲೂ ವಿಶೇಷವಾಗಿ ವಿಷಕಾರಿಯಾದಂಥ ಒಂದು ಅಂಶದ ಒಂದು ಜಾನುವಾರುಗಳಿಗೆ ಯಾವ ರೀತಿ ಒಂದು ತೊಂದರೆಯನ್ನು ಕೊಡ್ತದೆ, ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು, ಹಾಗೂ ಯಾವ ರೀತಿ ಹಸಿರು ಮೇವನ್ನು ಬೆಳೆಸುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹಸಿರು ಮೇವಿನ ಬೆಳೆಗಳ ಪ್ರಾಮುಖ್ಯತೆಯ ಕುರಿತು ಶ್ರೀನಿವಾಸ ಹುಲ್ಕೋಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು TS ಪ್ರಸಾದ್. ಇದೀಗ ವಾದಿರಾಜರ ಕೀರ್ತನೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ. ಅಮರ ವಂದಿತ ಕಂಜನಾಭನ ದೂತನೆ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೆ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ ಕಾಮ ನಿಗ್ರಹ ನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ ಕಾಮ ನಿಗ್ರಹ ನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ ರಾಮಪಾದಕ್ಕೆರಗಿ ನಡೆದು ನಿಸೀಮ ನೀನೆಂದೆನಿಸಿದೆ ಆಂಜನೇಯನೆ ಅಮರ ವಂದಿತ ಕಂಜನಾಭನ ದೂತನೇ ಸಿಂಧ ಹೋಗಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ತಂದು ಮುದ್ರೆಯ ನಿತ್ತು ಮಾತೆಯ ಮನವ ಸಂತೋಷ ಪಡಿಸಿದೆ ಯನೇಯನೆ ಅಮರ ವಂದಿತ ಕಂಜನಾಭನ ದೂತನೇ